ಪುತ್ತೂರು ತಾಲೂಕಿನ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಮಕ್ಕಳಲ್ಲಿ ಪರಿಸರ ಜಾಗೃತಿ ಈ ಕುರಿತು ಗಣೇಶ್ ಮಯ್ಯ ಗುಣ್ಮಿ ಅವರೊಂದಿಗೆ ಮಾತುಕತೆ ಹಾಗೂ ಭಕ್ತಿಗೀತೆಯನ್ನು ಕೇಳುವಿರಿ. ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಎಲ್ ತಗೊಳ್ಳೋದು? ನಿಮ್ಮ ಕ್ವಶನ್ ಮಾರ್ಕ್ ಗೆ ಎಲ್ಲಿದೆ ಫುಲ್ ಸ್ಟಾಪ್? ನಿಮ್ಮ ಎಲ್ಲಾ ಒಕೇಶನ್ಸ್ ಗೂ ಸೂಟ್ ಆಗುವಂತಹ ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸಿಲ್ಕ್ಸ್, ರಾಜ್ ಪ್ಯಾಲೇಸ್, ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ, ಮುಲ್ಕಿ. ಇದೀಗ ಆಡು ಸಾಕಣೆ ಮತ್ತು ಸಮಗ್ರ ಕೃಷಿ ಈ ಕುರಿತು ಪುತ್ತೂರು ತಾಲೂಕಿನ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನವೀನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಕೃಷಿ ಬದುಕು ಹೇಗೆ ಅನಿಸ್ತಾ ಇದೆ ನಿಮಗೆ? ನಮ್ಮ ಈ ಯೂತ್ಗಳು ಊರು ಬಿಟ್ಟು ಪರವರಿಗೆ ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಕೃಷಿ ಒಂದು ಉತ್ತಮ ಒಂದು ಹಾಬಿ, ಜೀವನಕ್ಕೆ ಒಂದು ಆಧಾರ ಕೂಡ ಆಗ್ತದೆ. ಖುಷಿಯಾಗಿದ್ದೇನೆ. ಬೇರೆ ಉದ್ಯೋಗದಲ್ಲಿ ಇನ್ನೊಬ್ಬರ ಅಡಿಯಲ್ಲಿ ಕೆಲಸ ಮಾಡುವಂತಹದ್ದು, ಇಷ್ಟು ಗಂಟೆ ಕೆಲಸ ಮಾಡಬೇಕು, ಇಷ್ಟು ಟಾರ್ಗೆಟ್ ಇರ್ತದೆ, ಅಂತ ವೃತ್ತಿಗೆ ಹೋಲಿಸಿ ನೋಡಿದ್ರೆ ಕೃಷಿ ಬದುಕು ಹೇಗೆ ಭಿನ್ನವಾಗಿದೆ? ಹೇಗೆ ಭಿನ್ನವಾಗಿದ್ರೆ, ನಾವೇ ಓನರ್, ನಾವೇ ವರ್ಕರ್, ಯಾರ ಕೈ ಕೆಳಗೆ ಒಂದು ಹಂಗಿನ ದುಡಿಮೆ ಅಲ್ಲ ನಮ್ಮದು. ಮತ್ತೆ ಒಂದು ಗವರ್ಮೆಂಟ್ ಉದ್ಯೋಗವೇ ತಕೊಂಡ್ರೆ 5ನೇ ತಾರೀಕು ಅಥವಾ 30ನೇ ತಾರೀಕು ಇಂಥ ದಿವಸ ಸಂಬಳ ಬರುತ್ತೆ ಅಂತ ಕಾಯ್ತ ಜಾತಕ ಪಕ್ಷಿ ತರ ಇರಬೇಕು. ಕೃಷಿಯಲ್ಲಿ ಆ ತರ ಏನೋ ಇಲ್ಲ. ಅಂದ್ರೆ ನಮ್ಮ ಹತ್ರ ಸಾಮಾನುಂಟು, ಯಾವಾಗ ನಮಗೆ ದುಡ್ಡು ಬೇಕು, ರೇಟು ಹೆಚ್ಚು ಕಮ್ಮಿ ಎಲ್ಲ ಫೀಲ್ಡ್ ಅಲ್ಲಿ ಇರುವಂತೆ, ಸಾಧಾರಣ ಮಾರಾಟ ಮಾಡುದು, ದುಡ್ಡು ತಗೊಳ್ಳೋದು ನೆಮ್ಮದಿಯಿಂದ, ಯಾರ ಹತ್ರ ಒಂದು ಸಾಲ ಮಾಡಿ ಆಚೆಚೆ ಓಡುವಂತ ಒಂದು ಪರಿಸ್ಥಿತಿ ಇಲ್ಲ. ಈಗ ನೀವು ಗಮನಿಸಿದ ಹಾಗೆ ಕೃಷಿ ಕ್ಷೇತ್ರ ಎದುರಿಸುವಂತಹ ಸವಾಲುಗಳು ಏನೇನು? ಸವಾಲು ಅಂದ್ರೆ ಲೇಬರ್, ಪ್ರಮುಖವಾಗಿ ಲೇಬರ್ಗಳ ಸಮಸ್ಯೆ. ಆದಷ್ಟು ಕಮ್ಮಿ ಜನಗಳು ಹಿಡ್ಕೊಂಡು ನಾವು ಉತ್ತಮವಾಗಿ ಕೃಷಿ ಮಾಡಿದ್ರೆ ನಮಗೆ ಹೆಚ್ಚು ಲಾಭ. ಎಲ್ಲಾ ಲೇಬರ್ ಮೇಲೆ ಡಿಪೆಂಡ್ ಅಲ್ಲ, ನಾವು ನಮಗೆ ಇಂಟ್ರೆಸ್ಟ್ ಬೇಕು. ಈಗ ವ್ಯವಸ್ಥಿತವಾಗಿ ಕೃಷಿ ಮಾಡಬೇಕಿದ್ರೆ ಒಂದು ಯೋಜನೆ ಬೇಕು ಅಂತ ಹೇಳ್ತೀವಿ. ವರ್ಷ ಪೂರ್ತಿ ಏನೇನ್ ಕೆಲಸಗಳನ್ನ ಮಾಡಬೇಕು, ಯಾವಾಗ ಮಾರಾಟ ಮಾಡಬೇಕು, ಯಾವಾಗ ಗೊಬ್ಬರ ಕೊಡಬೇಕು, ಯಾವಾಗ ಸ್ಪ್ರೇ ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ಒಂದು ಕಾಲಮಿತಿಯಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ, ಈ ಯೋಜನೆಯನ್ನು ಹೇಗೆ ಮಾಡುವಂತಹದ್ದು, ಹೇಗೆ ಅನುಷ್ಠಾನ ಮಾಡುವಂತದ್ದು? ಯೋಜನೆ ಅಂದ್ರೆ ನಾವು ನೀವು ಕೇಳಿದಾಗೆ ಒಂದು ಸ್ಪ್ರೇ ಕೊಡುವಂತದ್ದು, ಅದು ಹೆಚ್ಚಾಗಿ ತೋಟಗಾರಿಕೆ ಇದರಲ್ಲಿ ಮಳೆಗಾಲಕ್ಕೆ ಬರುವಂತ ಕಾಯಿಲೆಗೆ ಮಳೆಗಾಲ ಸ್ಪ್ರೇ ಕೊಡುವಂತದ್ದು. ಇನ್ನು ಕೊಯ್ಲು ಮಾಡುವಂಥದ್ದು, ಕೊಯ್ಲು ಹೆಚ್ಚಾಗಿ ಬೇಸಿಗೆಗಾಲದಲ್ಲಿ ಬರುವಂಥದ್ದು, ಆ ಬೇಸಿಗೆಗಾಲದ ಬಂತು. ಮತ್ತೆ ಗೊಬ್ಬರ ಕೊಡುವಂಥ ಮಳೆಗಾಲ ಮತ್ತೆ ಬೇಸಿಗೆಗಾಲ ಮಧ್ಯೆಯಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಯಾರು ಕೇಳೋದು ನಮ್ಮ ಅಷ್ಟೇ, ಕೃಷಿಕನ ಒಂದು ವಿಜ್ಞಾನಿಯಾಗಿ ಅವನ ಹೊಲದಲ್ಲಿ ಅವನು ಗೊಬ್ಬರ ಕೊಡುವಂಥ, ಸ್ಪ್ರೇ ಕೊಡುವಂಥ, ಮಾರಾಟ ಮಾಡುವಂಥ, ಅವನ ವಿವೇಚನೆಗೆ ಬಿಟ್ಟಂಥದ್ದು. ಈಗ ದೇಶಕ್ಕೆ ಒಂದು ಆಯವ್ಯಯ ಅಥವಾ ಬಜೆಟಿಂಗ್ ಅಂತ ಇರ್ತದೆ, ಪ್ರತಿಯೊಂದು ಕುಟುಂಬವೂ ಕೂಡ ಒಂದು ಬಜೆಟಿಂಗ್ ಅಂತ ಇರ್ತದೆ. ಕೃಷಿ ಕುಟುಂಬದ ಬಜೆಟ್ ಹೇಗಿರಬೇಕು? ಬಜೆಟ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಕೃಷಿ ಅಂದ್ರೆ ಅವನು ಅದರ ರೇಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಏರಿಳಿತಗಳ ಮಧ್ಯೆ ಒಂದು ಪರ್ಟಿಕ್ಯುಲರ್ ಬಜೆಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಆದಷ್ಟು ಅವನು ಬಜೆಟ್ ಹಾಕೊಂಡ್ರೆ ಉತ್ತಮ, ಆದ್ರೆ ಪರ್ಟಿಕ್ಯುಲರ್ ಬಜೆಟ್ ಮಾಡ್ಲಿಕ್ಕೆ ಕಷ್ಟ. 1 ಲಕ್ಷ ಒಂದು ವರ್ಷದ ಒಂದು ಆದಾಯ ಇದ್ರೆ ಅದನ್ನ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ಉಳಿತಾಯ ಮಾಡಬೇಕು ಅಂತ? ಈಗ ಅದು 1 ಲಕ್ಷ ಆದಾಯ ಇದ್ರೆ ಕನಿಷ್ಠ ನಾವು ನಮ್ಮ ಎಲ್ಲಾ ಆಗುಹೋಗುಗಳಿಗೆ ಖರ್ಚು ಮಾಡಿ ಕನಿಷ್ಠ ಒಂದು 20,000 ಆದ್ರೂ ನಾವು ಉಳಿತಾಯ ಮಾಡಬೇಕು. ಮತ್ತು ತೋಟನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆದ್ರೆ ನಮಗೆ ಈ ವರ್ಷ 20,000 ಉಳಿಕೆ ಆದ್ರೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಆದ್ರೂ ಪ್ಲಸ್ ಆಗ್ಬೇಕು ನಮಗೆ. ಅಲ್ಲಿ ನೀವು ಅಡಿಕೆ ಬೆಳಿತೀರಿ, ರಬ್ಬರ್ ಬೆಳಿತೀರಿ, ಕಾಳು ಮೆಣಸು ಬೆಳಿತೀರಿ, ಹೀಗೆ ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ನೀವು ಮಾಡ್ತಾ ಇರುವಂತವರು. ಮಣ್ಣಿನ ಒಂದು ಫಲವತ್ತತೆಯ ಸಂರಕ್ಷಣೆ ಮಾಡುವಂತಹದ್ದು ಹಾಗೂ ನೀರಿನ ಒಂದು ಸದುಪಯೋಗವನ್ನು ಮಾಡುವಂತಹದ್ದು ಹೇಗೆ ಈ ಬೆಳೆಗಳಲ್ಲೆಲ್ಲ ಸಾಧ್ಯವಾಗ್ತದೆ? ಈಗ ನಾವು ಆದಷ್ಟು ಕೆಮಿಕಲ್ ಕಮ್ಮಿ ಮಾಡಬೇಕು. ನಮ್ಮ ಭೂಮಿಯಲ್ಲಿ ಎರೆಹುಳ ಜಾಸ್ತಿ ಆದಷ್ಟು ಈ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ. ಹಾಗೆ ನಾವು ಭೂಮಿ ಕೊಡುವಂತ ನೀರು ಕಮ್ಮಿ ಕೊಡಬೇಕು. ಮತ್ತೆ ಯಾವಾಗ ನಾವು ಭೂಮಿಗೆ ನೀರು ಜಾಸ್ತಿ ಕೊಟ್ಟೆವೋ ಅಲ್ಲಿ ಹಾಕಿದ ಗೊಬ್ಬರ ಕೂಡ ಅಂತರ್ಜಲದಲ್ಲಿ ಕೆಳಗೆ ಹೋಗಿ ನಷ್ಟ ಆಗುತ್ತೆ. ಅದನ್ನ ನಾವು ಆದಷ್ಟು ಮೇಂಟೈನ್ ಮಾಡುವಂತ ಅಲ್ಲಿ ಗೊಬ್ಬರ ಮತ್ತು ನೀರು. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಈಗ ಗೊಬ್ಬರ ಕೊಡುವುದ್ರ ಬಗ್ಗೆ ಹೇಳಿ, ಸರಿಯಾದಂತ ಒಂದು ಸಮಯ ಯಾವುದು, ಕೊಡುವಂತ ಒಂದು ಪ್ರಮಾಣ ಮತ್ತು ವಿಧಾನ? ಈಗ ಒಂದು ತೆಂಗು ತಕೊಂಡ್ರೆ ವರ್ಷಕ್ಕೆ 4 ಸಾರಿ ಗೊಬ್ಬರ ಕೊಡಬೇಕು. ಈಗ ನಾವು 1 ಸಾರಿ 1 ಕೆಜಿ ಕೊಡುವಂತ 4 ಭಾಗ ಮಾಡಿ ಕೊಡಬೇಕು. ಹೌದು, ಅದರಲ್ಲಿ ಏನಂದ್ರೆ ನಾವು ಆದಷ್ಟು ಮಳೆಗಾಲ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೇಕು, ಯಾಕಂದ್ರೆ ಮಳೆ ನೀರು ಮಳೆ ಅಧಿಕ ಬಂದು ಅಲ್ಲಿ ಗೊಬ್ಬರ ಸ್ವಲ್ಪ ವೇಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಮಳೆಗಾಲ ಸ್ವಲ್ಪ ಜಾಸ್ತಿ ಕೊಟ್ಟು ಬೇಸಿಗೆಗಾಲದಲ್ಲಿ ನೀರಿಗೆ ಆಶ್ರಯ ಇರುವ ಹಾಗೆ ನೀರು ಬೇಕಷ್ಟು ನೀರಿದ್ರೆ ಸಮ ಪ್ರಮಾಣದಲ್ಲಿ ಗೊಬ್ಬರ ಕೊಡಬಹುದು, ಇಲ್ಲದ್ರೆ ಸ್ವಲ್ಪ ಕಮ್ಮಿ ಮಾಡಿ ಆದಷ್ಟು ನೀರಲ್ಲಿ ಬೇಗ ಕರಗುವಂತ ಗೊಬ್ಬರವನ್ನು ಹೆಚ್ಚಾಗಿ ಕೊಡಬೇಕು. ಈಗ ಕೊಡುವಂತಹ ವಿಧಾನದ ಬಗ್ಗೆ ಹೇಳಿ. ಈಗ ಹಟ್ಟಿ ಗೊಬ್ಬರ ಒಂದು ಸೀಮಿತವಾದಂತಹ ಒಂದು ಪ್ರಮಾಣದಲ್ಲಿ ಇರ್ತದೆ, ಅದನ್ನ 1,000 ಗಿಡಗಳಿಗೆ ಕೊಡಬೇಕು ಅಥವಾ 500 ಗಿಡಗಳಿಗೆ ಕೊಡಬೇಕು ಅಂದ್ರೆ ಹೇಗೆ ಕೊಡುವಂತಹದ್ದು? ಈಗ ನಮ್ಮ ಸುಳ್ಯ ಮತ್ತು ಪುತ್ತೂರು ತಾಲೂಕು ಹೋಲಿಸಿದ್ರೆ ಹಟ್ಟಿ ಗೊಬ್ಬರ ಕೊಡೋದು ಸ್ವಲ್ಪ ಕಷ್ಟದ ಕೆಲಸ. ಒಂದು ಲೇಬರ್, ದನಗಳ ಸಾಕುವರ ಪ್ರಮಾಣ ಕಮ್ಮಿ, ಸೊಪ್ಪಿನ ಹಟ್ಟಿ ಇಲ್ಲ. ಮತ್ತೆ ಈಗ ಬೇರೆ ಬೇರೆ ಗೊಬ್ಬರಗಳು ಉಂಟು, ಬ್ಯಾಗಲ್ಲಿ ಬರ್ತದೆ ಅದು ಹಿಂಡಿಗಳು, ಬೇನು ಹಿಂಡಿ, ಹರಳಿ ಹಿಂಡಿ, ಅನೇಕ ತರದ ಹಿಂಡಿಗಳೇ ಬರ್ತದೆ. ಅದನ್ನು ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಿ ನಾವು ತೋಟವನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಒಂದೇ ಪರ್ಟಿಕ್ಯುಲರ್ ಇಷ್ಟು ಈ ಟೈಮಲ್ಲಿ ಇಷ್ಟೇ ಕೊಡ್ಬೇಕಂತ ಅಲ್ಲ, ಗಿಡಗಳ ಹೊಂದಿಕೊಂಡು, ಈಗ ಒಂದು ಏಜ್ ಆದಕ್ಕೂ ಒಂಥರ ಅಥವಾ ಸ್ವಲ್ಪ ಯಂಗ್ ಇರುತ್ತೆ ಅದಕ್ಕೆ ಒಂಥರ, ಗಿಡಗಳು ಇರುತ್ತೆ ವಯಸ್ಸಿಗೆ ತಕ್ಕಂತೆ ಗೊಬ್ಬರ ಕೊಡಬೇಕು. ಅದಕ್ಕೆ ಪೂರಕವಾಗಿ ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗ್ತದ? ನಮ್ಮ ಖರ್ಚು ಕಮ್ಮಿ ಮಾಡಲಿಕ್ಕೆ ರಾಸಾಯನಿಕ ಬಿಡುವುದೇ ಒಳ್ಳೇದು. ಫಲವತ್ತಾಗಿರುವಂತ ಭೂಮಿಗೆ ರಾಸಾಯನಿಕ ಕೊಟ್ಟು ಭೂಮಿಯನ್ನು ಹಾಳು ಮಾಡಬಾರದು. ನಾನು ಯುವ ಕೃಷಿಕನಾಗಿ ಹೇಳುವಂತ ಆದಷ್ಟು ಮಟ್ಟಿಗೆ ನೀವು ಕೆಮಿಕಲ್ ಬಿಡಿ, ಮಣ್ಣನ್ನು ಮಣ್ಣಿನಾಗೆ ಬಿಡಿ. ಅದಕ್ಕೆ ಯಾಗ ನಾವು ಕೆಮಿಕಲ್ ಕೊಟ್ಟೇವೋ ಭೂಮಿ ಹಾರ್ಡಾಗ್ತದೆ. ಉದಾಹರಣೆಗೆ ಒಂದು ಎರೆಹುಳ ಗೊಬ್ಬರ ಅಂತ ಬರುತ್ತೆ, ಅದನ್ನು ಹಾಕಿದ್ದ ಭೂಮಿ ಮತ್ತು ಕಂಟಿನ್ಯೂಸ್ ಆಗಿ ಒಬ್ಬ ರಾಸಾಯನಿಕ ಗೊಬ್ಬರ ಹಾಕಿ ಅಂತ ಭೂಮಿಯನ್ನು ಟ್ಯಾಲಿ ಮಾಡಿದ್ರೆ ಅಲ್ಲಿ ಆ ರೈತನೇ ಗೊತ್ತಾಗತ್ತೆ ಅಲ್ಲಿ ಯಾವ್ದು ನಮಗೆ ಉತ್ತಮ, ಆ ಉತ್ತಮ ಯಾವ್ದ ಉಂಟು ಅದನ್ನು ರೈತ ಉಪಯೋಗ ಮಾಡುವಂತ ಒಂದು ಬುದ್ಧಿಶಕ್ತಿ ಅವನಿಗೆ ಬೇಕು. ಈಗ ಅಡಿಕೆಯ ಸೋಗೆ ಆಗ್ಬೋದು ಅಥವಾ ತೆಂಗಿನ ಮಡಲಾಗ್ಬೋದು, ಇದರ ಒಂದು ಮರುಬಳಕೆ ಅಥವಾ ಒಂದು ತ್ಯಾಜ್ಯದ ವಿಲೇವಾರಿ ಎಲ್ಲ ಹೇಗೆ? ಕಾಂಪೋಸ್ಟ್, ಅಡಿಕೆ ಸೋಗೆಯನ್ನು ಕಾಂಪೋಸ್ಟ್ ಮಾಡೋ ವಿಧಾನದಲ್ಲಿ ಮನೆಗೆ ಹೊತ್ತುಕೊಂಡು ಬಂದು ಅಲ್ಲಿ ವಾಪಸ್ ಲೇಬರ್ ಹಿಡ್ಕೊಂಡು ತೋಟಕ್ಕೆ ಹೋಗುವಂತದ್ದು ಕಷ್ಟ. ಆದ ಕಾರಣ ಬೇಸಿಗೆ ಕಾಲದಲ್ಲಿ ಆದಷ್ಟು ಸೋಗೆಯನ್ನು ತೋಟದಲ್ಲೇ ಬಿಡಬೇಕು, ಯಾಕಂದ್ರೆ ತೇವಾಂಶ ಜಾಸ್ತಿ ಇರುತ್ತೆ. ನಾವು ಸೋಗೆಯನ್ನು ಅಲ್ಲಿ ಎತ್ತುಕೊಂಡು ಹೋಗಿ ಮತ್ತೊಂದು ಸೈಡ್ ಅಲ್ಲಿ ಹಾಕುವುದಕ್ಕಿಂತ ತೋಟದಲ್ಲೇ ಬಿಟ್ಟು ಮಳೆ ಪೂರ್ವದಲ್ಲಿ, ಈಗ ಜೂನ್ ಮಳೆ ಸ್ಟಾರ್ಟ್ ಆಗುವಾಗ ಕೊಯ್ಲೆಲ್ಲ ನಿಂತು ಹೋಗುತ್ತೆ, ಅಡಿಕೆ ಮರ ಸೋಗೆಯನ್ನು ಅದೇ ಅಡಿಕೆ ಮರ ಬಿಡಕ್ಕೆ ಕೊಚ್ಚಿ ಹಾಕುವುದೇ ಉತ್ತಮ. ಲೇಬರ್ ಉಳಿತದೆ, ಅಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಉಳಿತದೆ. ಅಲ್ಲಿ ತೆಂಗಿನಲ್ಲೂ ಅದೇ ತರ, ಈಗ ನಮ್ಮ ಹಳ್ಳಿ ಕಡೆ ಬಿಸಿ ನೀರು ಸ್ನಾನ ಮಾಡೋರು ಜಾಸ್ತಿ, ಅಲ್ಲಿ ದಪ್ಪದನ್ನು ಮನೆಗೆ ಎತ್ಕೊಂಡು ಅಂದ್ರೆ ಉಪಯೋಗ ಇದ್ರೆ, ಇಲ್ಲದೆ ತೆಂಗಿನ ಬುಡ ಅಂದ್ರೆ ಬೇಕಾದಷ್ಟು ಅಗಲ ಇರುವ ಕಾರಣ ಬುಡಕ್ಕೆ ಕೊಚ್ಚಿ ಹಾಕುದು ಉತ್ತಮ, ಅದರ ವೇಸ್ಟೇಜ್ ಅದಕ್ಕೆ ಉಪಯೋಗ. ಈಗ ಸಾಂಪ್ರದಾಯಿಕ ವಿಧಾನದಲ್ಲಿ ತೆಂಗಿನ ಬುಡ ಬಿಡಿಸುವುದು, ಅಡಿಕೆಯ ಬುಡ ಬಿಡಿಸುವುದು ಇತ್ತೀಚಿನ ವರ್ಷಗಳಲ್ಲಿ ನಿಂತು ಹೋಗಿದೆ, ಇದರಿಂದ ಒಳ್ಳೇದಾಗಿದೆಯಾ? ಬುಡ ಬಿಡಿಸಿ ಗೊಬ್ಬರ ಕೊಡೋದು ಕೆಲವರು ಹೇಳ್ತಾರೆ ಬೇರ್ ಕಟ್ಟಾಗತ್ತೆ, ಕೆಲವರು ಹೇಳ್ತಾರೆ ಅದು ಬಿಡಿಸಿ ಕೊಡಬೇಕು ಅಂತ. ಈಗ ನಮ್ಮ ಸಾಮಾನ್ಯ ಹಳ್ಳಿ ಕುಟುಂಬದಿಂದ ಬಂದ ಕಾರಣ ನಾನು ತಂದೆಯವರು ಅಥವಾ ತಾತ ಅವರು ಹೇಳುವ ಪ್ರಕಾರ ಬುಡ ಬಿಡಿಸುದು ಉತ್ತಮ ಅಂತ ಹೇಳ್ತಾರೆ. ಹಾಗೆ ಹಳೆ ಬೇರೆಗಳ ಹೋಗಿ ಹೊಸ ಬೇರೆ ಬರುವಾಗ ಅದಕ್ಕೆ ಒಂದು ಗೊಬ್ಬರ ತಗೊಳ್ಳೋ ಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಹಳೆ ಬೇರೆ ಬಂದು ಅಲ್ಲಿ ಈ ತಲೆ ಕೂದಲ್ ತರ ಆಗಿರುತ್ತೆ, ಅದೆಲ್ಲ ಕಟ್ ಮಾಡಿ ಕೊಟ್ರೆ ಹೊಸ ಬೇರು ಬರುವಾಗ ನಾವು ಹಾಕಿದಂತ ಗೊಬ್ಬರ ಬೇಗ ತಗೊಳ್ಳುವಂತ ಶಕ್ತಿ ಆ ಬೇರಿಗಿರತ್ತೆ ಅಂತ. ಆದ್ರೆ ಬೇರುಗಳನ್ನ ಕತ್ತರಿಸಿದ ತಕ್ಷಣ ಒಂದೆಲ್ಲ ರೋಗಗಳೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ. ಈಗ ಬೇರು ಕತ್ತರಿಸುದಂದ್ರೆ ಏನು ಗೊತ್ತಾ, ಆಹಾರ ತಗೊಳ್ಳುವಂತ ಬೇರುಗಳು, ಅದೇ ಹೊರಗೆ ಮೇಲ್ಗಡೆ ಬಂದು ಫುಲ್ ರಾಶಿ ತರ ಇರುತ್ತೆ. ಅಲ್ಲಿ ಗೊಬ್ಬರ ನೀರು ಇಳಿದಂತ ಪರಿಸ್ಥಿತಿಗೂ ಕೆಲವು ತೆಂಗಿನ ಮರದ ಬುಡ ಇರುತ್ತೆ. ಆಗ ಆ ಗೊಬ್ಬರ ಬೇರನ್ನು ಕಟ್ ಮಾಡಿದಾಗ ಅಲ್ಲಿ ಫ್ರೀ ಏರ್ ಕೂಡ ಒಳಗೆ ಜಾಸ್ತಿ ಹೋಗಿ ಹೊಸ ಬೇರುಗಳಲ್ಲಿ ಬರುವಂತ ಸಂದರ್ಭಗಳು ಜಾಸ್ತಿ ಇದ್ದು ಆರಾಮಾಗಿ ಗೊಬ್ಬರ ತಗೊಳತ್ತೆ. ಅದು ಗೊಬ್ಬರ ಬೇರ್ ಕಟ್ ಮಾಡೋದಂತ ಅದು ಹಾಳು ಅಂತ ಅಲ್ಲ. ಈಗ ಬೇರ್ ಕಟ್ ಮಾಡ್ತಿರ್ತೇನೆ, ನಾವು ಕೂದಲು ಕಟ್ ಮಾಡಿದಾಗೆ ಕಟ್ ಮಾಡ್ತೇವೆ, ಹೊಸದಾಗಿ ಬರ್ತಾ ಇರುತ್ತೆ. ಆಮೇಲೆ ಮಣ್ಣಿಗೆ ಸುಣ್ಣ ಕೊಡುವ ಬಗ್ಗೆ ಹೇಳಿ ನಿಮ್ಮ ಅನುಭವ. ಜೇಡಿ ಮಣ್ಣು ಅಂತಾರೆ, ಅಲ್ಲಿ ಸುಣ್ಣ ಕೊಟ್ರೆ ಒಳ್ಳೇದು, ಯಾಕಂದ್ರೆ ಮಣ್ಣಿನ ಹುಳಿ ಅಂಶ ಹೋಗಿ ಮಣ್ಣು ಫಲವತ್ತಾಗಿರುತ್ತೆ. ಕೆಲವು ನೀರು ನಿಲ್ಲುವ ಜಾಗದಲ್ಲಿ ಜೇಡಿ ಮಣ್ಣು ಇರುವಲ್ಲಿ ಅಲ್ಲಿ ವರ್ಷಕ್ಕೆ ಒಂದ್ಸರಿ ಸುಣ್ಣ ಕೊಟ್ರೆ ತುಂಬಾ ಒಳ್ಳೇದು. ಮತ್ತೇನಂದ್ರೆ ತೋಟ ಅಗತ್ಯ ಮಾಡುವಂತ, ಈಗಿನ ಕಾಲದ ಟೈಮಲ್ಲಿ ಲೇಬರ್ ಇಲ್ಲ, ಅದು ಕೆಲವು ಮಿಷನರಿಗಳು ಬಂದ ಕಾರಣ ಅಗತ್ಯ ಮಾಡುವಂತದ್ದು ಕೂಡ ಒಂದು ಉತ್ತಮ, ಅಗತ್ಯ ಮಾಡಿ ಸುಣ್ಣ ಕೊಟ್ರೆ ಉತ್ತಮ. ಆಮೇಲೆ ಈಗ ಕಳೆಯ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ಕಳೆ ನಿರ್ವಹಣೆಗೆ ಹೋಗಿ ನಮ್ಮ ಯುವ ಕೃಷಿಕರು ಅಥವಾ ಕೃಷಿಕರು ಯಾವುದೇ ಕಾರಣಕ್ಕೂ ಸ್ಪ್ರೇ ಕೊಡಬೇಡಿ, ಕೆಮಿಕಲ್ ಹೊಡೆದು ಕಳೆ ನಾಶಕ ಮಾಡಿ ಕಳೆಯನ್ನು ತೆಗೆಯುವಂತ ಪ್ರಯತ್ನ ಮಾಡುವುದೇ ಬೇಡ. ಮನೆಯಲ್ಲಿ ಎರಡು ದನ ಸಾಕಿ, ಒಂದು ಕಳೆ ನಿಯಂತ್ರಣ ಆಗತ್ತೆ, ಎರಡನೇ ಮನೆಗೆ ಹಾಲು ಬರುತ್ತೆ, ಗೊಬ್ಬರ ಆಗತ್ತೆ, ಅದರಿಂದ ತೋಟಕ್ಕೆ ಒಂದು ರೀಸೈಕಲ್ ಆಗ್ತಾ ಇದೆ, ಅದು ಉಪಯೋಗ. ಕೆಲವು ಮಿಷನರಿ ಉಂಟು, ಬೇಡಾದ ಕೆಲವು ಕಳೆಗಳನ್ನು ಅಲ್ಲೇ ಕಟ್ ಮಾಡಿ ಅಲ್ಲೇ ಬುಡಕ್ಕೆ ಹಾಕಿದ್ರೆ ಅದು ಉತ್ತಮ. ಕಳೆ ಕೊಚ್ಚುವ ಯಂತ್ರ ಉಪಯೋಗ ಮಾಡಿದ್ರೆ ಲೇಬರ್ ಅಂಶ ಉಳಿತದೆ, ಅದು ಉತ್ತಮ. ಅಡಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ಈ ಕಾಳು ಮೆಣಸು ಕೃಷಿಯನ್ನು ಕೂಡ ನೀವು ಮಾಡ್ತೀರಿ, ಇದರ ಬಗ್ಗೆ ಹೇಳಿ. ಅಡಿಕೆ ಇದ್ದವನಿಗೆ ಕಾಳು ಮೆಣಸು ನಾಟಿ ಮಾಡಿಬಿಟ್ರೆ ಆಯ್ತು, ಮತ್ತೆ ಫಸಲು ಕೊಯ್ಯುವುದು ಮಾತ್ರ. ಈಗಿನ ಸಂದರ್ಭದಲ್ಲಿ ಒಂದ್ ಕೆಜಿ ಕಾಳು ಮೆಣಸಿಗೆ 400 ರೂಪಾಯಿ ಹತ್ರ ಉಂಟು, 500 ರೂಪಾಯಿ ಹತ್ರ ಉಂಟು. ಆದ ಕಾರಣ ಅಡಿಕೆ ನಾವು ಗೊಬ್ಬರ ಯಾವ್ದು ಹಾಕ್ತೇವೋ ಅದು ಕಾಳು ಮೆಣಸಿಗೆ ಬಂದೇ ಬರುತ್ತೆ ಬಿಡಕ್ಕೆ. ಆದ ಕಾರಣ ನಾಟಿ ಮಾಡುದು ಮತ್ ಪ್ಲಸ್ ಕೊಯ್ಯುವಂತವು ಎರಡು ಬಿಟ್ರೆ ಕಾಳು ಮೆಣಸಿಗೆ ಬೇರೆ ಯಾವುದೇ ಖರ್ಚು ಇಲ್ಲ, ನಮಗೆ ಇನ್ಕಮ್ ಜಾಸ್ತಿ ಅದರಲ್ಲಿ ಕಾಳು ಮೆಣಸಲ್ಲಿ. ಆ ತರವಾಗಿ ಹೇಗೋ ಅಡಿಕೆ ಮರ ಇರುತ್ತೆ. ಈಗ ಅಡಿಕೆಯಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಕೊಳೆ ರೋಗದ ಸಮಸ್ಯೆ ಇರ್ತದೆ, ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ ಮಾಡುವಂತದ್ದು? ಮಳೆಗಾಲ ಪೂರ್ವದಲ್ಲಿ ಬೋರ್ಡೋ ಮಿಶ್ರಣ ಸ್ಪ್ರೇ ಕೊಡಬೇಕು, ಮತ್ತೆ ಸಾಧಾರಣ ಯಾವಾಗ ಆಗಸ್ಟ್ ಹತ್ರ ಈ ಬಿಸಿಲು ಮಳೆ ಬರುವಂತಲ್ಲಿ ಕೊಳೆ ರೋಗ ಜಾಸ್ತಿ ಬರುವಂತ ಆ ಸಂದರ್ಭದಲ್ಲಿ ಅದೇ ಬೋರ್ಡೋ ಮಿಶ್ರಣವನ್ನು ರೋಗ ಅಥವಾ ರೋಗ ಇಲ್ಲ ನೋಡಿಕೊಂಡು ಅದನ್ನ ಸ್ಪ್ರೇ ಕೊಡುವಂತ ಉತ್ತಮ. ಮತ್ತೆ ಬಸಿ ಕಾಲುವೆಗಳು, ತೋಟದಲ್ಲಿ ಆದಷ್ಟು ನೀರು ನಿಲ್ಬಾರ್ದು. ಈ ತೋಟದಲ್ಲಿ ನಿಂತಾಗ ಕೆಲವು ಮತ್ತೆ ತೋಟ ಬದಿಯಲ್ಲಿ ಹಲಸಿನ ಮರ, ಕೆಲವು ಹಣ್ಣು ಹಂಪಲು ಮರ ಇದ್ರೆ ಅಲ್ಲಿ ಬಿದ್ದು ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಅದರಿಂದ ಕೊಳೆ ರೋಗ ಬರುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನ ಸ್ವಲ್ಪ ನಾವು ನಮ್ಮ ತೋಟ ನೋಡ್ಕೊಂಡು ನಾವೇ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಉತ್ತಮ. ಈಗ ಕೆಲವರು ಕೊಕ್ಕೋ ಗಿಡ ಅಥವಾ ಬಾಳೆ ಗಿಡವನ್ನು ಕೂಡ ಅಡಿಕೆ ತೋಟದಲ್ಲಿ ಇಟ್ಕೊಳ್ಳುವಂತ ಒಂದು ಅಭ್ಯಾಸ ಇರ್ತದೆ. ಈ ಕೊಕ್ಕೋ ಗಿಡದಿಂದಾಗಿ ಒಳ್ಳೇದಾಗ್ತದೋ ಅಥವಾ ತೊಂದರೆ ಆಗ್ತದ? ಅಡಿಕೆಗೆ ಒಂದು ಉಪಬೆಳೆ ಕೊಕ್ಕೋ, ಬಾಳೆ, ಕಾಳು ಮೆಣಸು, ಇನ್ನು ಬೇರೆ ಬೇರೆ ಇದೆ. ಆದರೆ ಉಪಬೆಳೆ ನಾವು ಆದಷ್ಟು ಒಂದು ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ತೋಟದಲ್ಲಿ ಯಥೇಚ್ಛವಾಗಿ ಕೊಕ್ಕೋ ಹಾಕೋದು ಅಥವಾ ಬಾಳೆ ಹಾಕೋದು, ಅದು ಹಾಕಿದ್ರೆ ನಾವು ಯಾವ್ದಾದ್ರು ಒಂದು ಕ್ರಾಪ್ ಹಾಳಾಗತ್ತೆ. ನಾವು ಒಂದು ಕೊಕ್ಕೋ ಹಾಕಿದ್ರೆ ಒಂದು ದೂರ ದೂರ ಚೆನ್ನಾಗಿ ಗಾಳಿ ಬೆಳಕು ಅಡಿಕೆ ಬುಡಕ್ಕೆ ಬೀಳುವಂತ ನೋಡಿಕೊಂಡು ಕೊಕ್ಕೋ ಬಾಳೆ ಎಲ್ಲಾನು ಮೇಂಟೈನ್ ಮಾಡಬೇಕು. ಉತ್ತಮನೇ, ಅದರಿಂದ ಪ್ರಯೋಜನ ಇಲ್ಲ ಅಂತ ಅಲ್ಲ. ಒಂದು ಉಪಬೆಳೆ ಆದ್ರೆ ಇವನಿಗೆ ಇಲ್ಲಿ ಅಡಿಕೆಯಲ್ಲಿ ನೀವು ಆಗ ಪ್ರಸ್ತಾಪ ಮಾಡಿದ ಹಾಗೆ 100,00,000 ಇನ್ಕಮ್ ಅಲ್ಲಿ ಇಲ್ಲಿ 20,000 ಪ್ಲಸ್ ಇದು ಹೇಗೂ ಯಾವುದೇ ಈಗ ಗೊಬ್ಬರ ಹಾಕದೆ ಬೆಳೆಯುವಂತ ಬೆಳೆಗಳು ಉಪ ಬೆಳೆಗಳು ಅದು ಅಟ್ಯಾಚ್ ಆಗಿ ಇವನ ಇನ್ಕಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಗ ಈಗ ಕೃಷಿ ಅವಲಂಬಿತ ಕುಟುಂಬಗಳಲ್ಲಿ ನಿರಂತರವಾಗಿ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯ ಆದಾಯ ಬರಬೇಕು ಅಂತ ಒಂದು ಯೋಜನೆ ಮಾಡಬೇಕು ಅಂತ. ಈ ದೃಷ್ಟಿಯಲ್ಲಿ ಉಪಕಸುಬುಗಳು ಕೂಡ ಬಹಳಷ್ಟು ಉಪಯೋಗ ಆಗ್ತದೆ ಅಂತ ಹೇಳಿ, ಅದರಲ್ಲಿ ನೀವು ಆಡು ಸಾಕಣೆಯನ್ನ ಪ್ರಯತ್ನ ಮಾಡಿದ್ರಿ, ಈ ಬಗ್ಗೆ ಹೇಳಿ. ಕೃಷಿಕನಿಗೆ ಎನಿ ಟೈಮ್ ಆದಾಯ ಬರಬೇಕಂದ್ರೆ ಒಂದೇ ಬೆಳೆ ಮಾಡಬಾರದು. ಎಲ್ಲ ಏನೋ ಅಡಿಕೆ ಆಯ್ತು, ಕೋಕೋ, ರಬ್ಬರ್, ಕಾಳು ಮೆಣಸು, ಅದರ ಒಟ್ಟಿಗೆ ಆಡು ಸಾಕಾಣೆ, ಕೋಳಿ ಸಾಕಾಣೆ, ಎಲ್ಲ ದನ ಹೈನುಗಾರಿಕೆ ಅಥವಾ ಹಂದಿ ಸಾಕಾಣೆ ಎಲ್ಲ ಉತ್ತಮ. ಆದರೆ ಅವನು ಇಷ್ಟಪಟ್ಟು ಮಾಡಬೇಕು. ಈಗ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದಾರೆ, ಏನು ಖುಷಿಯಿಂದ ಕೆಲಸ ಮಾಡಿ, ಖುಷಿಗಾಗಿ ಕೆಲಸ ಮಾಡಬೇಡಿ. ಆ ತರ ಆಡು ಸಾಕಾಣೆ ನನ್ನ ಲೆಕ್ಕದಲ್ಲಿ ಉತ್ತಮ. ನನ್ನ ಹತ್ರ ಸುಮಾರು ಒಂದು 10,000 ರಬ್ಬರ್ ಗಿಡ ಇದೆ, ಅದರಲ್ಲಿ ನಾನು ಒಂದು 120-130 ಆಡು ಫ್ರೀ ಆಗಿ ಬಿಟ್ಟು ಯಾವುದೇ ಖರ್ಚು ವೆಚ್ಚಗಳು ಇಲ್ಲದೆ ಆಡು ಸಾಕೊಂಡಿದ್ದೆ. ಅದರಲ್ಲಿ ನನಗೆ ಒಂದು ಆದಾಯ ಅಂದ್ರೆ ರಬ್ಬರ್ ಅಲ್ಲಿ ಸುಮಾರು ಒಂದು 5 ವರ್ಷ ಯಾವುದೇ ಕಳೆ ಕೊಚ್ಚುವ ಮಿಷನ್ ಆಗಲಿ ಲೇಬರ್ ಆಗಲಿ ಉಪಯೋಗ ಮಾಡದೆ ಎಲ್ಲ ಆಡು ತಿನ್ನುವಂತ ವ್ಯವಸ್ಥೆ ಮಾಡಿಕೊಂಡು ಅಷ್ಟು ದುಡ್ಡು ನಾನು ಉಳಿತಾಯ ಮಾಡಿದೆ. ವರ್ಷ ಕನಿಷ್ಠ ಒಂದು 80,000 ಕಳೆ ಕೊಚ್ಚುವಂತ ಇದರಲ್ಲಿ. ಹಾಗೇನೆ ಬೇರೆ ಬೇರೆ ನಮಗೆ ರೈತರಿಗೆ ಅದು ಉತ್ಪತ್ತಿ. ಒಂದು ಕಳೆ ಕಮ್ಮಿ ಆಗುತ್ತೆ, ಎರಡು ಉಪ ಬೆಳೆಯಲ್ಲಿ ಲಾಭವೂ ಜಾಸ್ತಿ ಇರತ್ತೆ. ಎರಡನೇ ಆಡು ಉದಾಹರಣೆ ಆಡು ತಗೊಂಡ್ರೆ ನಮ್ಮ ತೋಟ ಕ್ಲೀನ್ ಆಯಿತು, ಎರಡನೇ ಹಿಕ್ಕೆ, ಆ ಹಿಕ್ಕೆ ಒಳ್ಳೆಯ ಒಂದು ಗೊಬ್ಬರ. ಅದನ್ನ ಎಲ್ಲರು ಸ್ವಲ್ಪ ಜಾಸ್ತಿ ಬೇಡ, 100-200 ಬೇಡ, ಕನಿಷ್ಠ ಒಂದು ರೈತ ಗಂಡ ಹೆಂಡತಿ ಎರಡು ಮಕ್ಕಳು ಇರೋ ಮನೇಲಿ ಕನಿಷ್ಠ ಒಂದು 5 ಆಡು ಕಟ್ಟಿಸ ಹಾಕಿ, ಆದ್ರೆ ನಿಮ್ಮ ಮನೆಯಲ್ಲಿ ಅದರ ಇನ್ಕಮ್ ನಿಮಗೆ ಗೊತ್ತಾಗತ್ತೆ. ಅಲ್ಲಿ ಆಗ ಈ ಆಡುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಅಥವಾ ನೀವು 100-100 ಮೇಲೆ ಆಡುಗಳನ್ನು ಕೂಡ ಸಾಕಿದಂತವರು, ಕಟ್ಟಿ ಸಾಕುವಂತಹದ್ದು ಮತ್ತು ಅದರ ಒಂದು ಅಟ್ಟವನ್ನ ಮಾಡಿ ಅದರಲ್ಲಿ ಸಾಕುವಂತಹದ್ದು, ಇದಕ್ಕೇನು ವ್ಯತ್ಯಾಸ? ಆಡು ಯಾವತ್ತು ನೆಲದಲ್ಲಿ ಮಲಗುವಂತ ಒಂದು ಸಾಕು ಪ್ರಾಣಿ ಅಲ್ಲ, ಆದಷ್ಟು ಎತ್ತರ ಜಾಗದಲ್ಲಿ ಬೇಕು. ಕಟ್ಟಿ ಸಾಕುವುದ ಏನದ, ಒಬ್ಬನಿಗೆ ಒಂದು 1 ಎಕರೆ ಜಾಗದ ಫುಲ್ ಕೃಷಿಯಾಗಿರತ್ತೆ, ಅಲ್ಲಿ ಬೆಳಿಗ್ಗೆ ಅಥವಾ ಒಂದು ಮಧ್ಯಾಹ್ನ ನಂತರ ಹಗ್ಗದಲ್ಲಿ ಕೊಂಡೋಗಿ ಒಂದು ಸೈಡ್ ಅಲ್ಲಿ ಕಟ್ಟಿಬಿಟ್ಟು ಅಲ್ಲಿ ಅದರ ಆಹಾರ ಅದೇ ತಿಂದು ಆ ನಂತರ ಒಳಗೆ ಕಟ್ಟುವಂತದ್ದು, ಅದು ಒಂದು ಸಣ್ಣ ರೈತನಿಗೆ ಉತ್ತಮ. ದೊಡ್ಡ ಲಾರ್ಜ್ ಸ್ಕೇಲ್ ಮಾಡುವವನಿಗೆ ಒಂದು ಸಿಸ್ಟಮ್ಗೆ ಹಟ್ಟಿ ಮಾಡಿ ಅಥವಾ ಹುಲ್ಲು ಹಾಕುವಂಥದ್ದು ಎಲ್ಲ 365 ದಿವಸವೂ ಕೂಡ ಕಟ್ಟಿಸ. ಯಾಕೆ ಉತ್ತಮ ಕೆಲವು ಬ್ರೀಡ್ಗಳಿವೆ ಕಟ್ಟಿ ಹೊರಗೆ ಬಿಡದಂತೆ ಒಳಗೆ ಸಾಕುವಂತ ಬ್ರೀಡ್ಗಳನ್ನ ಯಾರು ದೊಡ್ಡ ಫಾರ್ಮರ್ ಮಾಡುವವರಿಗೆ ಅದು ಒಳ್ಳೇದು. ಅಥವಾ ನಾವು ಈಗ ತೋಟದಲ್ಲಿ ಹಾಗೆ ಆ ಕಡೆ ಈ ಕಡೆ ಬಿಟ್ಟು ಸಾಕುವವರಿಗೆ ಮಾಮೂಲ ಆಡುಗಳು ಅದು ಉತ್ತಮ. ಬ್ರೀಡ್ ಬಗ್ಗೆ ಹೇಳಿ, ಈಗ ನೀವು ಸಾಕಿರುವಂತ ಒಂದು ತಳಿಗಳು ಮತ್ತು ಅದರ ಒಂದು ವಿಶೇಷ ಗುಣಗಳು ಏನೇನು? ಈಗ ಜಮುನಾಪರಿ ಇದೆ, ಮಲಬಾರ್ ಇದೆ, ಶಿರೋ ಇದೆ, ಬೀಟಲ್ ಇದೆ, ಹಾಗೆ 10 ಹಲವಾರು ಆಡುಗಳಿದೆ. ಅಂದ್ರೆ ನಮ್ಮ ಉದಾಹರಣೆ ಜಮುನಾಪರಿ ತಗೊಂಡ್ರೆ ಮುಖದಿಂದ ಸ್ವಲ್ಪ ಉದ್ದಕ್ಕೆ ಕಿವಿ ಬರುವಂತದ್ದು, ಅದು ನಮ್ಮ ಈ ಹಳ್ಳಿಗಳಲ್ಲಿ ಮುಳ್ಳು ಪ್ರದೇಶದಲ್ಲಿ ನಾವು ಹೊರಗೆ ಕಟ್ಟಿ ಸಾಕ್ಲಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಕಿವಿ ಹರಿಯುವಂತ ಪರಿಸ್ಥಿತಿ. ಅದಕ್ಕೆ ಮತ್ತೆ ಮೆಡಿಸಿನ್ ಬೇಕು. ಆದ ಕಾರಣ ನಾವು ಹೊರಗೆ ಬಿಡುವವರಿಗೆ, ನಮ್ಮ ತೋಟದಲ್ಲಿ ಸುತ್ತಮುತ್ತ ವೇಸ್ಟ್ ತಿನ್ನುವಂತೆ ಮಾಡುವ ರೈತರಿಗೆ ಮಲಬಾರಿ ಆಡು ಉತ್ತಮ. ಅದಾದ ಕಿವಿ ಸಣ್ಣದವರು ಯಾವುದೇ ಅಷ್ಟು ಬೇಕಿದೆ. ಈ ಜಮುನಾಪರಿ ಕಿವಿ ಉದ್ದ ಬಂದ ಕಾರಣ ಮುಳ್ಳು ಇರುವ ಪ್ರದೇಶದಲ್ಲಿ ಸಾಕ್ಲಿಕ್ಕೆ ಸ್ವಲ್ಪ ಕಷ್ಟದ ಬ್ರೀಡ್ ಆಗಿರುತ್ತೆ ಅದು. ಮತ್ತೆ ಕೆಲವು ಹಾಲಿಗೆ ಬರುವಂತ ಬ್ರೀಡ್ ಕೂಡ ತುಂಬಾ ಇದೆ. ಇವುಗಳಿಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಏನೇನು ಮತ್ತು ಹೇಗೆ ನಿರ್ವಹಣೆ ಮಾಡುವಂತದ್ದು? ಇಲ್ಲ, ಆಡುಗಳಿಗೆ ರೋಗ ರುಜಿನಗಳು ತುಂಬಾನೇ ಕಮ್ಮಿ. ಯಾಕೆ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಹುಳ ಹೊಟ್ಟೆ ಹುಳ ಬರುತ್ತೆ, ಅದಕ್ಕೆ ವೆಟರ್ನರಿ ಫ್ರೀಯಾಗಿ ಮದ್ದು ಕೊಡ್ತಾರೆ, ಒಂದು ಇಂಜೆಕ್ಷನ್ ಕೊಟ್ಟರೆ ಸಾಧಾರಣ ಮುಗಿಯಿತು. ಮತ್ತೆ ಯಾವುದೇ ತರದ ರೋಗ ಅದು ನಮ್ಮ ಈ ಲೋಕಲ್ ಆಡುಗಳಂತೂ ಬರುವುದು ಯಾವುದೇ ಔಷಧಿ ಅಗತ್ಯ ಇಲ್ಲ. ಕೆಲವು ಬ್ರೀಡ್ಗಳಿಗೆ ಇದೆ, ಅದಕ್ಕೆ ವರ್ಷದಿಂದ 2 ಸಾರಿ ಔಷಧಿ ಕೊಟ್ಟರೆ ಮೇಂಟೆನೆನ್ಸ್ ತುಂಬಾ ಸುಲಭ. ಮಾರಾಟದ ಬಗ್ಗೆ ಅಂದ್ರೆ ಈಗ ಆಡಿನ ಆಗ್ಬಹುದು ಅಥವಾ ಕೃಷಿ ಉತ್ಪನ್ನಗಳಾಗಬಹುದು, ನಿಮ್ಮ ಅನುಭವ? ಈಗ ರೈತನೇ ಒಬ್ಬ ಮಾರಾಟಗಾರನು ಆಗ್ಬೇಕು, ಓನರ್ ಪ್ಲಸ್ ಎರಡು ಒಬ್ಬನೇ. ಆದ ಕಾರಣ ಈಗ ನಮ್ಮ ಮನೆಯಲ್ಲಿ ಇಷ್ಟೊಂದು ಯಾವುದೇ ಒಂದು ಐಟಮ್ ಇದ್ರೆ ಈಗ ಮನೆ ಬಾಗಿಲಿಗೆ ಬರುವಂತ ವ್ಯಾಪಾರಸ್ಥರು ಅಧಿಕ, ನಾವು ನಮಗೆ ಇಂತ ಉಂಟು ನಾವು ಕೇಳಿಕೊಂಡು ಹೋಗಿ ಮಾರುವಂತ ಪರಿಸ್ಥಿತಿ ಸದ್ಯಕ್ಕೆ ಈಗ ರೈತರಿಗೆ ಇಲ್ಲ. ಮನೆ ಬಾಗಿಲಿಗೆ ಬರ್ತಾರೆ, ನಮ್ಗೆ ಯಾರಾದ್ರೂ ಒಂದು ಬಾಯಿ ಮಾತಿಗೆ ನಮ್ಮಲ್ಲಿ ಇಷ್ಟು ಉಂಟು ಅಂತ ಗೊತ್ತಾದ್ರೆ ಅಡಿಕೆ ಆಗಲಿ ಕಾಳು ಮೆಣಸಾಗಲಿ ರಬ್ಬರ್ ಆಗಲಿ ಅಥವಾ ಆಡುವೆ ಆಗಲಿ ಮನೆಗೆ ಬಂದು ನಾವು ಹೇಳಿದ ಬೆಲೆ ಕೊಂಡೋಗುವಂತದೇ ವ್ಯವಸ್ಥೆ ಈಗ ಸದ್ಯಕ್ಕೆ ಇದೆ. ರೈತರು ಆ ಕಾರಣಕ್ಕೆ ಹ್ಯಾಪಿ ಆಗಿದ್ದಾರೆ. ಹಣದ ಪಾವತಿಯಲ್ಲಿ ಏನು ಮೋಸ ಆಗುದಿಲ್ವ? ಆಗತ್ತೆ, ಅದರಲ್ಲಿ ಕೂಡ ಕೆಲವು ಸಾಲ ಕೊಡಿ ನಾಳೆ ಕೊಡ್ತೇನೆ 1 ರೂಪಾಯಿ ರೇಟ್ ಜಾಸ್ತಿ ಕೊಡ್ತೇನೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಬೆಲೆ 1 ರೂಪಾಯಿ ಕಮ್ಮಿ ಆದ್ರೂ ಹಣ ಅಥವಾ ದುಡ್ಡು ನೋಡಿಕೊಂಡೇ ನೀವು ವ್ಯವಹಾರ ಮಾಡೋದು ಉತ್ತಮ. ಆಮೇಲೆ ನಾವು ಸಮಸ್ಯೆ ಪಡೋದಕ್ಕಿಂತ ಮೊದಲ ಜಾಗೃತವಾಗಿರೋದು ಉತ್ತಮ. ಬಹಳ ಸಂತೋಷ ನವೀನ್ ಕುಮಾರ್ ಅವರೇ, ಆಡು ಸಾಕಣೆಯನ್ನ ಮಾಡ್ತಾ ಇದ್ರಿ, ಜೊತೆಗೆ ರಬ್ಬರ್ ಕೃಷಿ, ಅಡಿಕೆ, ಕಾಳು ಮೆಣಸು ಹೀಗೆ ಮಿಶ್ರ ಬೆಳೆಯನ್ನ ಮಾಡುವುದರ ಜೊತೆಗೆ ಯುವಕರು ಕೂಡ ಕೃಷಿಯಲ್ಲಿ ಬಹಳ ಉತ್ಸಾಹದಿಂದ ತೊಡಗಿಸಿಕೊಳ್ಬೇಕು, ಬೇರೊಬ್ಬರ ಅಂಡರ್ನಲ್ಲಿ ಕೆಲಸ ಮಾಡುವುದರ ಬದಲು ಸ್ವ ಉದ್ಯೋಗವನ್ನ ಅಥವಾ ಕೃಷಿಯಲ್ಲಿ ಉದ್ಯೋಗವನ್ನ ಅರಸುವಂತಹದ್ದು ಬಹಳಷ್ಟು ಒಳ್ಳೆಯದು ಅನ್ನುವಂತಹ ಮಾತನ್ನ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಡು ಸಾಕಣೆ ಮತ್ತು ಸಮಗ್ರ ಕೃಷಿ ಈ ಕುರಿತು ಪುತ್ತೂರು ತಾಲೂಕಿನ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ನೋಡ್ರಪ್ಪ, ಅವನು 1 ಕೋಟಿ 10 ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗವೂ ಅತಿ ಮೌಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ ಬದಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಎಲ್ಲಿ ತಗೊಳ್ಳೋದು? ನಿಮ್ಮ ಕ್ವೆಶ್ಚನ್ ಮಾರ್ಕ್ ಗೆ ಎಲ್ಲಿದೆ ಫುಲ್ ಸ್ಟಾಪ್? ನಿಮ್ಮ ಎಲ್ಲಾ ಒಕೇಶನ್ಸ್ ಗೂ ಸೂಟ್ ಆಗುವಂತಹ ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ ಭಾಗ್ಯಲಕ್ಷ್ಮಿ ಸಿಲ್ಕ್ಸ್. ಇದೇ August 21 ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ ಇರೋ ರಾಜ್ ಪ್ಯಾಲೇಸ್ ನಲ್ಲಿ ಶುಭಾರಂಭಗೊಳ್ಳಲಿದೆ. ಇದೀಗ ಮಕ್ಕಳಲ್ಲಿ ಪರಿಸರ ಜಾಗೃತಿ ಈ ಕುರಿತು ಗಣೇಶ್ ಮಯ್ಯ ಗುಂಡ್ಮಿ ಅವರೊಂದಿಗೆ ಸಂದರ್ಶನ. ನಾಗೇಶ್ ಮಯ್ಯ ಅವರೇ ನಮಸ್ಕಾರ. ನಮಸ್ಕಾರ. ವೃತ್ತಿಯಿಂದ ಶಿಕ್ಷಕರಾಗಿ ದುಡಿಮೆಯನ್ನ ಮಾಡಿದಂಥವರು, ಈಗ ಪೂರ್ಣಕಾಲಿಕ ಕೃಷಿಕರಾಗಿ ನೀವು ದುಡಿತಾ ಇದ್ದೀರಿ. ವೃತ್ತಿಗೂ ಪ್ರವೃತ್ತಿಗೂ ಯಾವ ರೀತಿಯ ಸಂಬಂಧವನ್ನ ನೀವು ಇಟ್ಕೊಂಡು ಬಂದಂಥವರು, ಹಾಗೂ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಈ ಒಂದು ಪರಿಸರದ ಪ್ರೇಮ ಆಗಬಹುದು ಅಥವಾ ಕೃಷಿಯ ಒಂದು ಬದುಕಿನ ಒಂದು ಮಹತ್ವವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಆಗಬಹುದು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಸರ್ವಜ್ಞನ ವಚನದಲ್ಲಿ ಹೇಳಿದ ಹಾಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡುವು ಸರ್ವಜ್ಞ ಎಂದು ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿದ್ದಾನೆ. ಎಲ್ಲ ವಿದ್ಯೆಗಳಲ್ಲಿಯೂ ಕಿಂತಲೂ ನಮಗೆ ಮುಖ್ಯವಾಗಿ ಬೇಕಾಗುವುದು ಬೇಸಾಯ, ಕೃಷಿ. ಅದು ಇಲ್ಲ ಅಂತ ಹೇಳಿದರೆ ಎಲ್ಲರೂ ಉಪವಾಸ ಇರುವಂಥ ಪ್ರಸಂಗ ಬರ್ತದೆ. ಇದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಸರ್ವಜ್ಞ ವಚನ ಪಾಠ ಮಾಡುವಾಗಲೂ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಕೃಷಿಯ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸುವಂತಹ ವಿಷಯಗಳನ್ನು ನಾವು ಶಾಲೆಯಲ್ಲಿ ಪ್ರೇರಣೆ ಮಾಡಿ ಹೇಳಬೇಕಾದದ್ದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ. ಮೊದಲನೇದಾಗಿ ಶಿಕ್ಷಕ ಕೃಷಿಯನ್ನು ಮಾಡುವುದು, ಬೇಸಾಯವನ್ನು ಮಾಡುವುದು ಜೊತೆಗೆ ಅದರ ಸಂಪೂರ್ಣ ಪರಿಚಯವನ್ನು ಹೊಂದಿರಬೇಕು. ಇಲ್ಲ ಅಂತ ಹೇಳಿದರೆ ಅವನಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದುದರಿಂದ ಶಿಕ್ಷಕರು ಬರೀ ಪುಸ್ತಕದಲ್ಲಿದ್ದ ಬದನೆಕಾಯಿ ಹೇಳಿದರೆ ಪ್ರಯೋಜನ ಇಲ್ಲ. ಇವಾಗ ಈಗ ಹೊಸ ಶಿಕ್ಷಣ ನೀತಿ ಬಂದಿದೆ, ಅದರಲ್ಲಿ ಹೇಳುವುದು ಅದೇ ವಿಚಾರ. ಅಂದರೆ ನಮ್ಮ ಸುತ್ತಮುತ್ತ ನಡೆಯುವಂಥ ಪರಿಸರದಲ್ಲಿ ಇರುವಂತಹ ಎಲ್ಲ ವಿಚಾರಗಳನ್ನು ಶಿಕ್ಷಣದ ಮೂಲಕ, ಅಂದರೆ ಮಕ್ಕಳಿಗೆ ಪಾಠದ ಮೂಲಕ ತಿಳಿಸಬೇಕೆನ್ನುವುದೇ ಈಗಿನ

ರೈತರಿಗೂ ತುಂಬ ಅನುಕೂಲ ಆಗ್ತದೆ. ಒಳ್ಳೆಯದು ನಾಗೇಶ್ ಮಯ್ಯವರೇ, ಆ ವೃತ್ತಿಯಿಂದ ಶಿಕ್ಷಕರಾಗಿದ್ದುಕೊಂಡು ರೈತರ ಮಕ್ಕಳಲ್ಲಿಯೂ ಕೂಡ ಒಂದು ಕೃಷಿ ಪ್ರೇರಣೆಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ. ಆ ನಂತರದ ವೃತ್ತಿ ಬದುಕಿನಲ್ಲಿ ನೀವು ಕೃಷಿಯನ್ನೇ ಆ ಮುಖ್ಯ ಉದ್ಯೋಗವಾಗಿ ಇಟ್ಟುಕೊಂಡು ನೀವು ಕೃಷಿಯನ್ನು ಜೀವನವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ನಿಮಗೂ. ಇದುವರೆಗೆ ಸಮಗ್ರ ಕೃಷಿ ಮತ್ತು ಮಕ್ಕಳಲ್ಲಿ ಪರಿಸರ ಜಾಗೃತಿ ಈ ಕುರಿತು ನಾಗೇಶ್ ಮಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗವತಿಯ ಮೌಲ್ಯ. ನಾವು ಸತ್ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಟ್ರಲ್ಲ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ. ನಂದಗೋಪನ ಮಂದಿರಂಗಳ ಸಂದುಗುಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂಧದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಜಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಖೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಖೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ಬೀಚುಕೊಂಡದ ಪುರಂದರ ವಿಠಲದ ಲೋಚನಾಗ್ರದಲ್ಲಿ ಬಿಳ್ಳಂಗೋವಿಯ ಚೆಲ್ವ ಕೃಷ್ಣನಲ್ಲಿ ನೋಡಿದಿರಿ ಗಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಜೆಲ್ವ ಕೃಷ್ಣನ ನೋಡಿದಿರಿ. ಪ್ರಧಾನ ಮಂತ್ರಿ ಕಿಸಾನ್